ಕಬ್ಬು ಕಡಿದ ನಂತರ ಉಳಿದಿರುವ ಉದ್ದ ಕೂಲಿಯನ್ನ ನೆಲಸಾಬನಾಗಿ ಕತ್ತರಿಸೋದಕ್ಕೆ ಕೂಲಿ ಸವರುದು ಅಂತ ಕರೀತಾರೆ. ಅಂದ್ರೆ ಈಗ ಈ ಗ್ಯಾಂಗ್ಗಳು ನಾಟಿ ಕಬ್ಬು ಕಡಿತಾರಲ್ರಿ ಸರ್, ಅವ್ರು ಏನ್ ಮಾಡ್ತಾರೆ, ಒಂದ್ ಇಂಚ್ ಕಬ್ಬ ಬಿಟ್ಟು ಹಂಗ ಕಡಿತಾರೆ. ಈಗೆಲ್ಲ ಪೂರ್ತಿ ನೆಲ ಕಚ್ಚಿ ಕಡುವಂತ ಜನನೂ ಕಡಿಮೆ ಆಗಿಬಿಟ್ಟಾರೆ. ಹಿಂಗಾಗಿ ಇದರಿಂದ ಏನಾಗ್ತದ್ರಿ, ಈ ಕೂಲಿ ಸವರುದ್ರಿಂದ ಏನ್ ಲಾಭ ಅಂದ್ರೆ, ಕುಳೆ ಒಳಗೆ ಒಂದೇ ಸಮನಾಗಿ ಮೊಳಕೆ ಬರ್ತಾವ ಮುಂದೆ ಕುಳೆ ಒಳಗೆ, ಆಮೇಲೆ ಬೇರುಗಳು ಆಳವಾಗಿ ನೆಲದಲ್ಲಿ ಪಸರಿಸ್ತಾವ, ಪಸರಿಸುವುದರಿಂದ ಪೋಷಕಾಂಶ ಮತ್ತು ನೀರನ್ನ ಹೀರಿಕೊಳ್ಳಿಕ್ಕೆ ಶಕ್ತಿ ಕುಳೆ ಕಬ್ಬಿನ ಬೇರಿಗೆ ಬರ್ತದೆ. ಆಮೇಲೆ ಕಬ್ಬು ಬೀಳಂಗಿಲ್ಲ, ದೃಢವಾಗಿ ನಿಲ್ತದ್ರಿ ಮುಂದೆ ಕುಳೆ ಕಬ್ಬು. ಆಮೇಲೆ ಒಂದು ವೇಳೆ ಭೂಮಿ ಬಹಳ ಒಣಗಿದ್ರೆ ಅವಾಗೇನ್ ಮಾಡ್ಬೇಕು, ಅವ್ನು ತೆಳ್ಳಗೆ ನೀರು ಕೊಟ್ಟು ಕೂಲಿ ಸವರ್ಬೇಕು. ಆಮೇಲೆ ಕೂಲಿ ಸವರುವಾಗ ಒಂದು ಮೊನಚಾದ ಉಪಕರಣ ಇಲ್ಲದಿದ್ರೆ ಕಬ್ಬಿನ ಇಳುವರಿ ಕಡಿಮೆ ಆಗ್ತದೆ. ಇದು ರೈತರು ನೆನ್ಪಿಡಬೇಕಾಗಿದ್ದು ಬಹಳ ಪ್ರಮುಖವಾದಂತಹ ಅಂಶ. ಆಮೇಲೆ ಕುಳೆ ಸವರುವಾಗ ಕುಳೆ ಬೇರು ಸಹಿತ ಕಿತ್ತು ಬರದಂಗೆ ನೋಡ್ಕೊಳ್ಳುವುದು ಕೂಲಿ ಸವರುದು ಒಂದು ಬಹಳ ಪ್ರಮುಖವಾದಂತಹ ವೈಜ್ಞಾನಿಕ ಬೇಸಾಯ ಕ್ರಮ. ಇನ್ನ ಇತ್ತಿತ್ತಲಾಗಿರಿ ಲಕ್ನೋದಾಗ ಭಾರತೀಯ ಕಬ್ಬು ಸಂಶೋಧನಾ ಸಂಸ್ಥೆಯಲ್ಲಿ ಏನ್ ಮಾಡ್ಯಾರ ಅಂದ್ರೆ, ಈ ಟ್ರ್ಯಾಕ್ಟರ್ ಸಹಾಯದಿಂದ ಕೂಲಿ ಸವರು ಮಷಿನ್ ಕಂಡಿಡ್ದಾರೆ, ಸಾಧನ ಕಂಡಿಡ್ದಾರೆ. ಈಗ ಕೈಲೆ ಆಳುಗಳು ಹಚ್ಚಿ ಕೂಲಿ ಸವರುದು ಬಹಳಷ್ಟು ಕಷ್ಟದಾಯಕ ಆಗ್ಬಹುದು, ಯಾಕಂದ್ರೆ ಈಗ ಆಳಿನ ಸಮಸ್ಯೆ ಅದ. ಈ ಸಾಧನ ದಿವಸಕ್ಕೆ 20 ಹೆಕ್ಟರ್ ಪ್ರದೇಶನ ಕೂಲಿ ಸವರ್ತದ್ರಿ. ಇದು ಕೂಲಿ ಸವರುವ ಖರ್ಚನ್ನ 50% ಕಡಿಮೆಗೊಳಿಸ್ತದೆ. ರೈತರು ಏನ್ ಮಾಡ್ಬೇಕಂದ್ರೆ ಈ ಸಾಧನವನ್ನು ಸಾಮೂಹಿಕವಾಗಿ ಖರೀದಿಸಿ ಇದನ್ನ ಸದುಪಯೋಗ ಮಾಡ್ಕೋಬಹುದು. ಆಮೇಲೆ ಇತ್ತಿತ್ತಲಾಗಿ ಈ ಕಬ್ಬು ಬೆಳೆಯುವಂತಹ ಜಿಲ್ಲೆಗಳಾದಂತ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಇವೆಲ್ಲ ಏನಾಗ್ಯಾವಂದ್ರಿ, ಅಲ್ಲಿ ಈ ಬಾಡಿಗೆ ಯಂತ್ರೋಪಕರಣ ಸೇವಾ ಕೇಂದ್ರ ಅಂತ ತೆಗ್ದಾರ ಕೃಷಿ ಇಲಾಖೆಯವರು. ಅವರು ಈ ಯಂತ್ರವನ್ನು ಇಟ್ಟುಬಿಟ್ಟಾರೆ ಈಗ, ಅದಕ್ಕೆ ರೈತರು ಅದನ್ನ ಉಪಯೋಗ ತೆಗೆದುಕೊಂಡು ಕೂಲಿ ಸವರಿ ರೌದಿಯನ್ನ ಪುಡಿ ಮಾಡುವಂತ ಒಂದು ಸಾಧನವನ್ನು ಉಪಯೋಗ ಮಾಡ್ಕೋಬೇಕಂತ ಹೇಳಿ ಹೇಳಿಕೆ ಇಚ್ಛೆ ಪಡ್ತೇನೆ. ಕುಳೆ ಕಬ್ಬಿನಲ್ಲಿ ರೌದಿಯ ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತೀರಿ? ಒಂದ್ ಹೆಕ್ಟರ್ಗೆ ಅಂದಾಜು, ಇದು ತಳಿಗಳ ಮೇಲೆ ಅವಲಂಬಿತವಾಗಿರ್ತದೆ, 10-12 ಟನ್ ಒಣ ರೌದಿ ಬರ್ತದ್ರಿ. ಬಹಳಷ್ಟು ನಮ್ಮ ರೈತ ಬಾಂಧವರು ಈ ರೌದಿಯನ್ನ ಸುಡುವಂತ ಪದ್ಧತಿ ಇಟ್ಕೊಂಡಾರೆ, ಯಾಕಂದ್ರೆ ಅದನ್ನ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡುವುದ ಬಗ್ಗೆ ಅವರಿಗೆ ಜ್ಞಾನದ ಅಭಾವ ಅದ. ಇನ್ನ ಈ ಕುಳೆ ಬೆಳೆಯಲ್ಲಿ ನಾವು ವ್ಯವಸ್ಥಿತವಾಗಿ ಈ ರೌದಿ ನಿರ್ವಹಣೆ ಮಾಡಿ ಮಣ್ಣಿನಲ್ಲಿ ಅದನ್ನ ಬೆರೆಸಿದ್ರೆ ಸಾವಯವದ ಅಂಶನೂ ಹೆಚ್ಚಾಗ್ತದೆ, ಆಮೇಲೆ ಮಣ್ಣಿನಲ್ಲಿ ಪೋಷಕಾಂಶದ ಮಟ್ಟನೂ ಹೆಚ್ಚಾಗ್ತದೆ. ನಿಮ್ಗೆ ಹೇಳ್ಬೇಕಂದ್ರೆ ರೌದಿ ಒಳಗೆ 0.35% ಸಾರಜನಕ ಅದ, 0.13% ರಂಜಕದ, 0.65% ಪೊಟ್ಯಾಶ್ ಅದ, ಅದಲ್ಲದ ಕ್ಯಾಲ್ಸಿಯಂ 1%, ಮ್ಯಾಗ್ನೇಶಿಯಂ 0.6%, ಸಲ್ಫರ್ 0.48%. ಅಂದ್ರೆ ನೀವು ಒಂದ್ ಹೆಕ್ಟರ್ಕ 10 ಟನ್ ರೌದಿ ತಗೊಂಡಿವ್ ಅಂದ್ರಿ, 160 kg ಸಾರಜನಕ, 110 kg ರಂಜಕ, 50 kg ಪೊಟ್ಯಾಶ್, 100 kg ಕ್ಯಾಲ್ಸಿಯಂ, 60 kg ಮ್ಯಾಗ್ನೇಶಿಯಂ ಮತ್ತ 48 kg ಸಲ್ಫರ್ ಕೊಟ್ಟಂಗಾಗ್ತದೆ ಸರ್. ಇನ್ನ ಈ ಕುಳೆ ಕಬ್ನ್ಯಾಗ ರೌದಿಯನ್ನ ಸುಡು ಬದ್ಲಿ 2 ಸಾಲಗಳ ಮಧ್ಯೆ ಹಾಕ್ಬೇಕು, ಇಲ್ಲ ಅಂದ್ರೆ ರೈತರಿಗೆ 2 ಸಾಲನಾಗ ಹಾಕುದು ಬಹಳ ಕಷ್ಟ ಅನಿಸ್ತಿತ್ತು ಅಂದ್ರೆ, 1 ಸಾಲ ಬಿಟ್ಟು 1 ಸಾಲ ರೌದಿ ಹಾಕ್ಬೇಕು, ಅದ್ರ ಮೇಲೆ ಒಂದು 50 kg ಯೂರಿಯಾ, 50 kg ಸಿಂಗಲ್ ಸೂಪರ್ ಫಾಸ್ಫೇಟ್ ರೌದಿ ಮೇಲೆ ಹಾಕೋದ್ರಿಂದ ಬೇಗನೆ ರೌದಿ ಕಳೀತದೆ. ಮತ್ತು ಈ ರೌದಿ ಕಳಿಸುವ ಒಂದು ಸೂಕ್ಷ್ಮಾನು ಜೀವಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸಿಗ್ತದ್ರಿ, ಸಾವಯವ ಕೃಷಿ ಸಂಸ್ಥೆಯಲ್ಲಿ. ಅದರಲ್ಲಿ 4 ಸೂಕ್ಷ್ಮಾನ್ ಜೀವಿಗಳದಾವ್ರಿ, ಒಂದು ಟ್ರೈಕೋಡರ್ಮಾ ವಿರಿಡೆ, ಅಸ್ಪರ್ಜಿಲಸ್ ಅಂತದ, ಪ್ಲೂರೋಟಸ್ ಅಂತದ, ಪೆನ್ರೋಕಿಟಿ ಅಂತೇಳಿ ಇವು ಶಿಲೀಂಧ್ರಗಳದಾವ್ರಿ. ಅದು ಸಗಣಿ ನೀರಿನ್ಯಾಗ ಕಲಿಸಿ 1 ಟನ್ ರೌದಿಗೆ 2 kg ಈ ರೌದಿ ಕಳಿಸು ಗೊಬ್ಬರ ಅಂತೇಳಿ ಸಿಗ್ತದ. ಅದನ್ನ ತಗೊಂಡು ರೌದಿ ಮ್ಯಾಲೆ ನೀರನ್ನ ಸಿಂಪರಿಸಿ ಅದ್ರ ಮ್ಯಾಲೆ ಈ ಸಗಣಿ ನೀರಿನ್ಯಾಗ ಕಲಿಸಿದ್ದು ಈ ಶಿಲೀಂಧ್ರಗಳ ಒಂದು ಮಿಶ್ರಣವನ್ನು ಹಾಕಿದ್ರೆ ನೀವು ಕೇವಲ ಒಂದು 45-60 ದೂಷ್ನಾಗ ರೌದಿಯನ್ನ ಕಳಿಸ್ಬೋದು. ಕಳಿಸಿ ಸರ್, ನಾನು ಹೇಳಿದ್ನಲ್ಲ ಇಷ್ಟು ಅದರಲ್ಲಿ ಪೋಷಕಾಂಶಗಳು ಇರ್ತಾವಂತ, ಅವಷ್ಟು ಪೋಷಕಾಂಶಗಳು ಭೂಮಿಗೆ ಮರುಕಳಿಸ್ದಂಗಾಗ್ತದೆ. ಅವಾಗ ಭೂಮಿಯಲ್ಲಿ ನೀವು ಸಾವಯವದ ವಸ್ತುನೂ ಹೆಚ್ಚು ಮಾಡ್ದಂಗಾಗ್ತದೆ, ಪೋಷಕಾಂಶಗಳನ್ನು ಹೆಚ್ಚು ಮಾಡ್ದಂಗಾಗ್ತದೆ. ಖುಲ್ಲಾ ಜಾಗನಾಗ ರೌದಿ ಹಾಕೋದ್ರಿಂದ ಒಂದು ನೀರಿನ ಕೊರತೆ ಅಂದ್ರೆ ನೀರು ಆಮೇಗೆ ಹೋಗುದು ತಡೀತದೆ ಸರ್, ತೇವಾಂಶ ಆಮೇಗೆ ಹೋಗುದು ತಡೀತದೆ, ಆಮೇಲೆ ನೀರು ಕೊಡುವ ಸಂಖ್ಯೆನೂ ಕಡಿಮೆ ಆಗ್ತದೆ ಸರ್. ಆಮೇಲೆ ಈ ರೌದಿ ಹೊದಿಕೆ ಮಾಡೋದ್ರಿಂದ ಕುಳೆ ಕಬ್ಬಿನ ನೀರಿನ ನಿರ್ವಹಣೆಯಲ್ಲಿ ಪ್ರತಿ 8-10 ದಿವಸಗೊಮ್ಮೆ ನೀರು ಹಾಯಿಸೋ ಬದ್ಲಿ 15-20 ದಿವಸಗೊಮ್ಮೆ ನೀರು ಹಾಸ್ಬೋದು ನೋಡಿ ಸರ್. ಇನ್ನು ಕೆಲವೊಂದು ಸ್ಥಿತಿಯೊಳಗೆ ರೌದಿ ಸುಡುವುದು ಮಹತ್ವದ್ದು ಐತಿ, ಎಲ್ಲ ಕಡೆನೂ ರೌದಿ ಬಿಡಬೇಕಂತಿಲ್ಲ. ಈಗ ನಾಟಿ ಕಬ್ನ್ಯಾಗ ಬಹಳ ಕೀಟದ ರೋಗದ ಬಾಧೆ ಆಗಿದ್ರೆ, ಉದಾಹರಣೆಗೆ ಸ್ಕೇಲ್ ಇನ್ಸೆಕ್ಟ್ ಅಂತೇಳಿ ಬರ್ತದೆ ಸರ್, ಹಿಟ್ಟು ತಿಗಣಿ ಅಂತ ಬರ್ತದೆ, ಬಿಳಿ ಉಣ್ಣೆ ಅಂತ ಬರ್ತದೆ, ಗೆದ್ದಲಿದ್ದು ಅಂದ್ರೆ, ಆಮೇಲೆ ಇಲಿ ಹೆಗ್ಗನ ಕಾಟಿತ್ತಂದ್ರೆ, ಅಂತಲ್ಲಿ ರೌದಿ ಇಡುವುದು ಸರಿಯಲ್ಲ, ಅವಾಗ ನಾವು ಸುಡುದು. ಇನ್ನ ನೀರ್ ಬಸಿಯುವಂತ ಕೊರತೆ ಇತ್ತಂದ್ರೆ ಭೂಮಿಯೊಳಗೆ ಹೆಚ್ಚುವರಿ ತೇವಾಂಶ ಅಂದ್ರೆ ಸೌಳ ಅಂತೀವಲ್ಲ ಆ ರೀತಿ ಇತ್ತಪ್ಪ ಅಂದ್ರೆ ರೌದಿ ಸುಡ್ಬೇಕು ಸರ್. ಕುಳೆ ಕಬ್ಬಿನಲ್ಲಿ ಮಗ್ಗಲು ಹರಿಯುವುದು ಮತ್ತ ಮಣ್ಣನ್ನು ಮೃದುಗೊಳಿಸುವುದು ಯಾಕೆ ಮಾಡ್ಬೇಕಂತೀರಿ ಸರ್? ಈಗ ರೈತರು ಕುಳೆ ಕಬ್ಬಿನಲ್ಲಿ ಸಾಲು ಹೊಡೆಯುವುದು ಮತ್ತು ಮಣ್ಣನ್ನು ಮೃದುಗೊಳಿಸುವುದು ಮಾಡಬೇಕಾದಂತ ಉತ್ತಮ ಒಂದು ನಿರ್ವಹಣಾ ಪದ್ಧತಿ ಸರ್. ಯಾಕಂದ್ರೆ ನಾಟಿ ಕಬ್ಬು ದೀರ್ಘಾವಧಿ ಬೆಳೆಯಾಗಿದೆ, ಅಂದ್ರೆ 365 ದಿವಸ ಕಬ್ಬು ಬೆಳೀತದೆ.

ಈ ರೈತರು ಏನ್ ಮಾಡ್ತಾರೆ, ಅದಕ್ಕೆ ಕ್ಯಾದಗಿ ರೋಗ ಅಂತ ಹೇಳಿ ಕರೀತಾರೆ. ಅದು ಕುಳೆ ಕಬ್ಬಿನಾಗ ಬಹಳ ಕಾಣ್ತದ, ಹಳದಿ ಹೊಡೆದಿರ್ತದೆ, ಕ್ಯಾದಗಿಗತೆ ಕಾಣೋದ್ರಿಂದ ಕ್ಯಾದಗಿ ರೋಗ ಅಂತ ಹೇಳಿ ಕರೀತಾರೆ. ಆದ್ರೆ ಆ ಒಂದು ಕೊರತೆಯನ್ನು ಹೋಗಿಸ್ಲಿಕ್ಕೆ ರೈತ ಬಾಂಧವರು ಸತು ಮತ್ತು ಕಬ್ಬಿಣದ ಲಘು ಪೋಷಕಾಂಶಗಳ ಕೊರತೆ ಇದ್ದಲ್ಲಿ ಫೆರಸ್ ಸಲ್ಫೇಟ್ ಅಂತೇಳಿ ಸಿಗ್ತದ್ರಿ, ಶೇಕಡ 0.25% ಅಂದ್ರೆ 2.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅದರ ಜೊತೆ ಸತುವಿನ ಸಲ್ಫೇಟು 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅದರ ಜೊತೆ 10 ಗ್ರಾಂ ಯೂರಿಯಾ ಪ್ರತಿ ಲೀಟರ್ ನೀರಿಗೆ, ಇವೆಲ್ಲನೂ ಮಿಶ್ರಣ ಮಾಡಿಕೊಂಡು 10 ದಿನಗಳ ಅಂತರದಲ್ಲಿ ಒಂದು 5-6 ಸಲ ಸಿಂಪರಣೆ ಮಾಡಬೇಕು. ಇಲ್ದಿದ್ದಲ್ಲಿ ಕಬ್ಬಿಣದ ಸಲ್ಫೇಟ್ 25 ಕೆಜಿ, ಸತುವಿನ ಸಲ್ಫೇಟ್ 25 ಕೆಜಿ ಪ್ರತಿ ಹೆಕ್ಟರ್ಗೆ, ಈ ಎರೆಹುಳು ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಜೊತೆ, ಈ ರಾಸಾಯನಿಕ ಗೊಬ್ಬರ ಜೊತೆ ಮಿಶ್ರಣ ಮಾಡಬಾರ್ದು ಸರ್, ಯಾಕಂದ್ರೆ ನೀರು ಬಿಡ್ತದದು. ಈ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಈ ಬೇರು ವಲಯದಲ್ಲಿ ಇವುಗಳನ್ನು ಕೊಟ್ಟು ನೀರು ಬಿಟ್ಟರೆ ಉತ್ತಮವಾದಂಥ ಕುಳೆ ನಾವು ತೆಗೆದುಕೊಳ್ಬೋದು ನೋಡಿ ಸರ್. ಕುಳೆ ಕಬ್ಬಿನಲ್ಲಿ ಕಳೆ ನಿಯಂತ್ರಣ ಮತ್ತು ನೀರು ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತೀರಿ? ಬಹಳಷ್ಟು ರೈತರು ಕುಳೆ ಕಬ್ಬಿನಲ್ಲಿ ಈ ರೌದಿಯನ್ನು ಸರಿಯಾಗಿ ನಾವು ಸಾಲೆಗಳ ಮಧ್ಯದಲ್ಲಿ ಉಪಯೋಗಿಸಿದರೆ ಅವುಗಳನ್ನು ಅಲ್ಲೇ ಕಳಿವಂಗೆ ಮಾಡಿ ಮಣ್ಣಿನಲ್ಲಿ ಪೋಷಕಾಂಶಗಳು ಮತ್ತು ಸಾವಯವ ಪದಾರ್ಥವನ್ನು ಹೆಚ್ಚಿಗೆ ಮಾಡಿದರೂ ಸಹ ಈ ಕಳೆಗಳ ಸಮಸ್ಯೆನೂ ಅವರು ಬಹಳಷ್ಟು ಕಡಿಮೆ ಮಾಡ್ಕೋಬೋದು, ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಅಥವಾ ಈ ಒಂದು ಒಳ್ಳೆಯ ಪದ್ಧತಿಯಿಂದ. ನೀರಾವರಿ ಬೆಳೆ ಇರೋದ್ರಿಂದ ಕಳೆಗಳ ಸಮಸ್ಯೆ ಕುಳೆ ಕಬ್ಬಿನಲ್ಲೂ ಕಂಡು ಬರ್ತದೆ. ಕಳೆ ಬರುವುದಕ್ಕಿಂತ ಪೂರ್ವದಲ್ಲಿ ಅಟ್ರಾಜಿನ್ ಶೇಕಡ 50 WP 1 ಕಿಲೋ ಅಥವಾ ಮೆಟ್ರಿಬ್ಯೂಜಿನ್ ಶೇಕಡ 70 WP 1.5 ಕಿಲೋ ಅಥವಾ ಪೆಂಡಿಮಿಥ್ಯಾಲಿನ್ 30 EC 3 ಲೀಟರ್ ಈ ಪ್ರಮಾಣದಲ್ಲಿ ಪ್ರತಿ ಹೆಕ್ಟರ್ಗೆ ಕುಳೆ ಬೆಳೆಯಲು ಬಿಟ್ಟು 3-4 ದಿನಗಳ ಒಳಗಾಗಿ ಕಳೆ ಹುಟ್ಟುವಕ್ಕಿಂತ ಮುಂಚೆ ಪ್ರತಿ ಹೆಕ್ಟರ್ಗೆ 500 ಲೀಟರ್ ನೀರಿನ ದ್ರಾವಣದಲ್ಲಿ ಇವುಗಳನ್ನು ಮಿಶ್ರಣ ಮಾಡಿ ಭೂಮಿಯ ಮೇಲೆ ಸಿಂಪರಣೆ ಮಾಡಿದ್ದೇ ಆದರೆ ನೀವು ಕಳೆಗಳ ನಿರ್ವಹಣೆ ಮಾಡ್ಬೋದು. ಇನ್ನು ಕುಳೆ ಕಬ್ಬು 60 ದಿನಗಳ ಆದ ನಂತರ 2 ಸಾಲುಗಳ ಮಧ್ಯೆ ಕಳೆಗಳು ಬರ್ತಾವ್ರಿ, ಅವುಗಳ ನಿರ್ವಹಣೆಗಾಗಿ 2-4-D ಸೋಡಿಯಂ ಲವಣ ಶೇಕಡ 80% WP 2.5 ಕೆಜಿ ಅಥವಾ 2-4-D ಸೋಡಿಯಂ ಲವಣ ಶೇಕಡ 80% 1.25 ಕೆಜಿ ಅದರ ಜೊತೆ ಮೆಟ್ರಿಬ್ಯೂಜಿನ್ ಶೇಕಡ 70 WP 625 ಗ್ರಾಂ ಟ್ಯಾಂಕ್ ಮಿಶ್ರಣ ಅಂದ್ರೆ 1 ಹೆಕ್ಟರ್ಗೆ 500 ಲೀಟರ್ ನೀರು ದ್ರಾವಣದಲ್ಲಿ ಇವುಗಳನ್ನು ಕಲಿಸಿ ಕಳೆ ಹುಟ್ಟಿರ್ತಾವಲ್ಲ ಸರ್ 2 ಎಲಿ ಅಥವಾ 4 ಎಲಿ ಅದರ ಮೇಲೆ ಸಿಂಪರಣೆ ಮಾಡಿದರೆ ಉತ್ತಮವಾದಂತಹ ಕಳೆ ನಿರ್ವಹಣೆ ಮಾಡಬಹುದು. ಕುಳೆ ಕಬ್ಬಿನಾಗ ಬೇರುಗಳು ಭೂಮಿಯ ಮೇಲ್ಪದರನಲ್ಲಿ ಇರ್ತಾವ, ಹಿಂಗಾಗಿ ತೇವಾಂಶ ಕಡಿಮೆ ಆದರೆ ಬೆಳೆ ತೊಂದರೆಗೆ ಒಳಪಡ್ತದೆ. ಮುಖ್ಯವಾಗಿ ಪ್ರಾಥಮಿಕ ಹಂತದಲ್ಲಿ ಮೇಲಿಂದ ಮೇಲೆ ನೀರು ಕೊಡ್ಬೇಕು ಸರ್ ಕುಳೆ ಒಳಗೆ. ಇನ್ನು ಕುಳೆ ಬೆಳೆಯುವ ಪ್ರಾರಂಭ ಹಂತದಲ್ಲಿ ಶೇಕಡ 50%ಕ್ಕಿಂತ ತೇವಾಂಶ ಕಡಿಮೆ ಇದ್ದಾಗ ನೀರು ಕೊಡಬೇಕು. ಮುಂದೆ ಅತಿಯಾಗಿ ಬೆಳೆಯುವ ಹಂತದಲ್ಲಿ ಶೇಕಡ 75%ರಷ್ಟು ತೇವಾಂಶ ಕಡಿಮೆ ಇದ್ದಾಗ ನೀರು ಕೊಡಬೇಕು. ಈಗ ಹವಾಗುಣಕ್ಕೆ ಅನುಗುಣವಾಗಿ ಭೂಮಿಯ ಗುಣಮಟ್ಟ ನೋಡಿ ನೀರು ಕೊಡೋದು ಭಾಳ ಒಳ್ಳೇದು ಸರ್. ಮೊದಲು 60 ದಿನ 7 ದಿನಕ್ಕೊಮ್ಮೆ ನೀರು ಹಾಯಿಸಬೇಕು, 60 ರಿಂದ 130 ದಿವಸನ 10 ದಿನಕ್ಕೊಮ್ಮೆ ನೀರು ಹಾಸಬೇಕು, 130 ರಿಂದ 250 ದಿವಸದವರೆಗೆ 7 ದಿನಕ್ಕೊಮ್ಮೆ, 250 ರಿಂದ 360 ದಿವಸವರೆಗೆ 15 ದಿನಕ್ಕೊಮ್ಮೆ ನೀರು ಹಾಸಬೇಕು. ಇನ್ನು ಇತ್ತಿತ್ತಲಾಗಿ ಹನಿ ನೀರಾವರಿ ಬಗ್ಗೆ ಭಾಳಷ್ಟು ಪ್ರಾಮುಖ್ಯತೆ ಪಡೆದ ಸರ್, ಕುಳೆ ಕಬ್ಬಿನಲ್ಲೂ ಇದನ್ನು ಹನಿ ನೀರಾವರಿ ಪದ್ಧತಿಯನ್ನು ರೈತರು ಅಳವಡಿಸ್ಕೋಬೇಕು. ಸಮಮಟ್ಟದ ನೀರಿನ ಪೂರೈಕೆ ಆಗೋದ್ರಿಂದ ಕಬ್ಬಿನ ಹನಿ ನೀರಾವರಿಯಿಂದ ಇಳುವರಿ ಕುಳೆ ಕಬ್ಬಿನಾಗೂ ಹೆಚ್ಚಿಗೆ ಬರ್ತದೆ. ಅದರ ಜೊತೆ ರಸಾವರಿ ಸರ್, ಅಂದರೆ ನೀರಿನಲ್ಲಿ ಕರಗುವಂಥ ರಸಗೊಬ್ಬರಗಳನ್ನು ನೀರಿನ ಮೂಲಕ ಕೊಟ್ಟಾಗ, ಹನಿ ನೀರಿನ ಮೂಲಕ ಕೊಟ್ಟಾಗ ಪೋಷಕಾಂಶಗಳು ಮತ್ತು ನೀರಿನ ಸಾಮರ್ಥ್ಯ ಬಳಕೆ ಹೆಚ್ಚಿ ಇಳುವರಿ ಹೆಚ್ಚಾಗಲಿಕ್ಕೆ ಅನುಕೂಲ ಆಗ್ತದೆ ನೋಡಿ. ಇನ್ನು ಕುಳೆ ಕಬ್ಬಿನಲ್ಲಿ ಪ್ರಮುಖವಾದ ಕೀಟ ಮತ್ತು ರೋಗಗಳು ಏನೇನದವು ಮತ್ತು ಅವುಗಳ ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತೀರಿ? ಕುಳೆ ಕಬ್ಬಿನಾಗ ಪ್ರಮುಖವಾಗಿ ಮಣ್ಣಿನಿಂದ ಬರುವಂಥ ಕೀಟಗಳಂದ್ರೆ ಗೆದ್ದಲು ಸರ, ಗೊನ್ನೆಹುಳ, ಇನ್ನು ಕೊರಕಗಳನ್ನು ತೆಗೆದುಕೊಂಡಾಗ ಸಸಿ ಸುಳಿ ಕೊರಕ, ಅಂತರ್ಗನಿಕೆ ಕೊರಕ, ತುದಿ ಸುಳಿ ಕೊರಕ, ಬೇರು ಕೊರಕ ಅಂತೇಳಿ ಕಂಡು ಬರ್ತವೆ. ರಸ ಇರುವ ಕೀಟಗಳಲ್ಲಿ ಬಿಳಿ ನೊನ, ಶಲ್ಕ ಕೀಟ ಅಂದ್ರೆ ಸ್ಕೇಲ್ ಇನ್ಸೆಕ್ಟ್, ಥ್ರಿಪ್ಸ್ ನುಷಿ, ಬಿಳಿ ಉಣ್ಣೆ, ಆಮೇಲೆ ಎಲೆ ತಿನ್ನುವ ಕೀಟದಲ್ಲಿ ಸೈನಿಕ ಹುಳ ಮತ್ತು ಮಿಡತೆ ಇವು ಕಂಡು ಬರ್ತಾವ. ಇನ್ನು ರೋಗಗಳಲ್ಲಿ ಶಿಡಿರೋಗ, ಕಾಡಿಗೆ ರೋಗ, ತುಕ್ಕು ರೋಗ ಅಂತ ಹೇಳಿ ಕಂಡು ಬರ್ತಾವ. ಇವುಗಳ ನಿರ್ವಹಣಾ ಕ್ರಮಗಳನ್ನು ನಾವು ನೋಡಿದಾಗ ಸಾಗೋಳಿ ಕ್ರಮದಿಂದ ನಾವು ನಿರ್ವಹಣೆ ಮಾಡಬಹುದು. ನಾಟಿ ಮಾಡುವ ಪೂರ್ವದಲ್ಲಿ ಸರಿಯಾಗಿ ಮಾಗಿ ಉಳುಮೆ ಮಾಡಿ ನಾಟಿ ಕಬ್ಬನ್ನು ಹಚ್ಚಿ ಕುಳೆ ಕಬ್ಬನ್ನು ಬಿಡುವುದು, ಆಮೇಲೆ 45 ದಿವಸ ಆದ್ಮೇಲೆ ಕಬ್ಬಿನ ಬುಡಕ್ಕೆ ಸೋಗಿ ಮುಚ್ಚುವಂಗೆ ಮಣ್ಣು ಹೆರಿಸೋದು, ಬೆಳೆ ಪರಿವರ್ತನೆ ಮಾಡುವುದು, ಅಂತರ ಬೆಳೆಯಾಗಿ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಕೊತ್ತಂಬರಿ ಬೆಳೆಯೋದು ಸರ, ಸಮರ್ಪಕವಾಗಿ ಗೊಬ್ಬರ ಮತ್ತು ನೀರಿನ ನಿರ್ವಹಣೆ ಮಾಡೋದ್ರಿಂದ ಸಾಗೋಳಿ ಕ್ರಮಗಳಿಂದ ಈ ರೋಗ ಕೀಟ ನಿರ್ವಹಣೆ ಮಾಡಬಹುದು. ಇನ್ನು ಯಾಂತ್ರಿಕ ಕ್ರಮಗಳನ್ನು ತೆಗೆದುಕೊಂಡಾಗ ಸರ, ಈ ಮೊದಲು ಮುಂಗಾರು ಮಳೆ ಬಿದ್ದ ಕುಳೆ ಸಾಯಂಕಾಲ ಸಂಜೆ 7:30 ರಿಂದ 9:30 ವರೆಗೆ ದೀಪಾಕರ್ಷಣೆ ಮಾಡಿ ಗೊನ್ನೆ ಹುಳದ ನಿರ್ವಹಣೆ ಮಾಡಬಹುದು ಸರ್. ಇನ್ನು ಬೇವು, ಬಾರಿ, ಹುಣಸಿ ಇಂಥ ಗಿಡದ ಟೊಂಗಿ ಮೇಲೆ ಕೀಟನಾಶಕ ಔಷಧಿಯನ್ನು ಸಿಂಪರಿಸಿ ಅದೇ ರಾತ್ರಿ ಬದುವಿನ ಮೇಲೆ ದೀಪಾಕರ್ಷಣೆ ಮಾಡಿ ಅವುಗಳನ್ನು ನಾಶಪಡಿಸುವುದು. ಇನ್ನು ಗೆದ್ದಲ ಹುಳುವಿನ ಹುತ್ತದಲ್ಲಿ ರಾಣಿ ಹುಳುವಿನ ಪತ್ತೆ ಹಚ್ಚಿ ಸಾಯಿಸುವುದು. ರೋಗ ಪೀಡಿತ ಪೊದೆಗಳನ್ನು ತೆಗೆದು ನಾಶಪಡಿಸುವುದು. 5 ತಿಂಗಳ ಮೇಲ್ಪಟ್ಟ ಬೆಳೆಯಲ್ಲಿ ಕಾಲಕಾಲಕ್ಕೆ ಒಣಗಿದ ಈ ರೌದಿ ತೆಗೆದೋಗಿದ್ದು. ಆಮೇಲೆ ಜೈವಿಕ ಕ್ರಮಗಳಂದ್ರೆ ಈ ಟ್ರೈಕೋಗ್ರಾಮ ತತ್ತಿ ಪರತಂತ್ರ ಜೀವಿಗಳು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬಿಡುಗಡೆ ಮಾಡೋದು ಕುಳೆ ಕಬ್ನ್ಯಾಗ. ಆಮೇಲೆ ಎಪ್ರಿಕೇನಿಯಾ ಬಾಹ್ಯ ಪರತಂತ್ರ ಜೀವಿ ಕೋಶಗಳನ್ನ ಹೆಕ್ಟರ್ಗೆ 8-10 ಲಕ್ಷ ತತ್ತಿಗಳನ್ನ ಪ್ರತಿ ಹೆಕ್ಟರ್ಗೆ ಬಿಡುಗಡೆಗೊಳಿಸುವುದು. ಇನ್ನು ಗೊನ್ನೆ ಹುಳದ ನಿಯಂತ್ರಣಗಾಗಿ ಮೆಟ್ರೈಜಿಯಂ ಶಿಲೀಂಧ್ರ ಅಂತ ಹೇಳಿ ಸಿಗ್ತದೆ ಸರ್. ಅದು 8-10 ಕೆಜಿ ಪ್ರತಿ ಎಕರೆಗೆ ಕೊಟ್ಟಿಗೆ ಗೊಬ್ಬರದೊಂದೇ ಬೆರೆಸಿ ಮಣ್ಣಿನಲ್ಲಿ ಸೇರಿಸುವುದು. ಬಿಳಿ ಉಣ್ಣೆ ಬಾಧೆ ಏನಾದರೂ ಕಂಡು ಬಂದಿದ್ರೆ ಪರಭಕ್ಷಕ ಕೀಟಗಳಾದಂತಹ ಡೈಫಾ ಮತ್ತು ಮೈಕ್ರೋಮಾಸ್ ಅಂತೇಳಿ ಪ್ರತಿ ಹೆಕ್ಟರ್ಗೆ 2000 ಬಿಡುಗಡೆ ಮಾಡುವುದು ಸರ್. ಇನ್ನು ಕಬ್ಬಿನ ಪರಿಸರದಲ್ಲಿ ಪರತಂತ್ರ, ಪರಭಕ್ಷಕ ಮತ್ತು ಶಿಲೀಂಧ್ರಗಳನ್ನು ಸಂರಕ್ಷಿಸಿ ಉತ್ತೇಜಿಸುವುದರಿಂದ ನಾವು ಸಮಗ್ರವಾಗಿ ರೋಗ ಕೀಟನ ನಿಯಂತ್ರಣ ಮಾಡಬಹುದು. ಇನ್ನು ರಾಸಾಯನಿಕ ಕ್ರಮಗಳನ್ನು ನೋಡಿದಾಗ ಸರ್, ರೋಗ ಪೀಡಿತ ಕಬ್ಬಿಗೆ ಮಣ್ಣಿನೊಳಗೆ ಕಾರ್ಬನ್ ಡೈಜಿಮ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಮಣ್ಣಿಗೆ ಉಣಿಸ್ಬೇಕು ಸರ್. 45 ದಿವಸ ಆದ್ಮೇಲೆ ಕ್ಲೋರ್ಪೈರಿಪಾಸ್ 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಸಿಂಪಡಿಸೋದು. ತುಕ್ಕು ರೋಗದ ಬಾಧೆ ಏನಾದರೂ ಕಂಡು ಬಂತಂದ್ರೆ ಹೆಕ್ಸಾಕೊನೋಸಲ್ ಅಂತೇಳಿ 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದು. ಅಗತ್ಯ ಬಿದ್ರೆ ಕ್ಲೋರ್ಪೈರಿಪಾಸ್ 10 ಮಿಲಿ ಪ್ರತಿ ಲೀಟರ್ ನೀರಿಗೆ ಮಣ್ಣಿನಲ್ಲಿ ಬೆರೆಸಿ ಮಣ್ಣಿಗೆ ಉಣಿಸುವುದು. ಇಷ್ಟೆಲ್ಲ ಮಾಡಿದ್ರೆ ಸಮಗ್ರವಾಗಿ ರೋಗ ಮತ್ತು ಕೀಟವನ್ನು ನಾವು ಕುಳೆ ಕಬ್ಬಿನಲ್ಲಿ ನಿರ್ವಹಣೆ ಮಾಡಬಹುದು. ಮತ್ತೆ ಇಷ್ಟೆಲ್ಲ ಸುಧಾರಿತ ಕ್ರಮಗಳನ್ನು ಅಳವಡಿಸಿದ್ರೆ ಎಷ್ಟರ ಮಟ್ಟಿಗೆ ಇಳುವರಿ ಬರ್ತದಂತೀರಿ? ಒಳ್ಳೆ ಸಾಗುವಳಿ ಕ್ರಮಗಳು, ಸಮಗ್ರ ಬೆಳೆ ನಿರ್ವಹಣೆ, ಅದರಲ್ಲಿ ಸಮಗ್ರ ರೋಗ ಇರ್ಬೋದು, ಕೀಟ ಇರ್ಬೋದು, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಇರ್ಬೋದು, ಎಲ್ಲ ಒಂದು ನಿರ್ವಹಣಾ ಕ್ರಮಗಳನ್ನು ಸರಿಯಾಗಿ ಮಾಡಿದರೆ ಪ್ರತಿ ಹೆಕ್ಟರ್ಗೆ ಸರಾಸರಿ 100-130 ಟನ್ ಒಂದು ಹೆಕ್ಟರ್ಗೆ ಕುಳೆ ಕಬ್ಬಿನಿಂದ ಸರಾಸರಿ ಇದು. ಇದಕ್ಕಿಂತ ಹೆಚ್ಚಿಗೂ ತೆಗೆದುಕೊಳ್ಬಹುದು. ಕುಳೆ ಕಬ್ಬಿಗೆ ಮತ್ತು ಸಾಮಾನ್ಯ ಕಬ್ಬಿಗೆ ಏನು ವ್ಯತ್ಯಾಸ ಆಗಬಹುದು ಅಂತೀರಿ? ಸಾಮಾನ್ಯ ಮತ್ತು ಈ ಕುಳೆ ಕಬ್ಬಿಗೆ ವ್ಯತ್ಯಾಸ ಅಂದ್ರೆ, ನಾಟಿ ಕಬ್ಬಿನಲ್ಲಿ ನಾವು ಒಳ್ಳೆ ತಳಿಗಳನ್ನ ಆಯ್ಕೆ ಮಾಡಿ ನಾಟಿ ಕಬ್ಬಿನಲ್ಲಿ ಒಂದು ಹೆಚ್ಚಿನ ಒಳ್ಳೆ ನಿರ್ವಹಣೆಯನ್ನ ಮಾಡ್ಕೊತ ಬರ್ತಾರೆ ಸರ್ ರೈತರು. ಕಟಾವು ಮಾಡಿದ್ಮೇಲೆ ಬಹಳಷ್ಟು ಜನ ಏನು ಕುಳೆ ಕಬ್ಬು ಅಂದ್ರೆ ಇದು ಪುಕ್ಕಟ್ಟೆ ಬೆಳೆ, ಕಾಣಿಕೆ ಬೆಳೆ, ಅಥವಾ ಇದು ತಂತಾನಾಗೆ ಬರ್ತದೆ. ನಾಟಿ ಕಬ್ಬಿಗೆ ನಾವು ಬಹಳಷ್ಟು ಎಲ್ಲ ನಿರ್ವಹಣಾ ಪದ್ಧತಿಗಳನ್ನು ಮಾಡೀವಿ ಅಥವಾ ಪೋಷಕಾಂಶಗಳನ್ನು ಹಾಕಿವಿ, ಅದೇ ಭೂಮಿಯಲ್ಲಿ ಇರ್ತದೆ, ಕುಳೆ ಕಬ್ಬು ಬರ್ತದೆ ಅಂತ ಹೇಳಿ ರೈತ ಬಾಂಧವರಲ್ಲಿ ಒಂದು ತಪ್ಪು ಕಲ್ಪನೆ, ಕುಳೆ ಇಳುವರಿ ಕಡಿಮೆ ಇದೆ. ಆದ್ರಿಂದ ನಾ ರೈತ ಬಾಂಧವರಲ್ಲಿ ಏನು ಹೇಳೋದಂದ್ರೆ, ಶಿವಮೊಗ್ಗದಲ್ಲಿ ಡಾಕ್ಟರ್ ಪ್ರಫುಲ್ ಚಂದ್ರ ಅಂತ ಹೇಳಿ 25 ಕುಳೆ ತೆಗೆದುಕೊಂಡಂತಹ ಒಂದು ಉದಾಹರಣೆ ಅದ. ಅದಕ್ಕೆ ಅಂತ ರೈತರಲ್ಲಿ ನೋಡಿದಾಗ ನಾವು ಕುಳೆ ಕಬ್ಬನ್ನು ಸರಿಯಾಗಿ ನಿರ್ವಹಣೆ ಮಾಡಿ ಒಂದು ಅದರ ನಿರ್ವಹಣಾ ಪದ್ಧತಿಗಳನ್ನು ಎಲ್ಲ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡು ಮತ್ತು ಹೆಚ್ಚಿನ ಒಂದು ಪೋಷಕಾಂಶಗಳು ನೀರಿನ ಸಮರ್ಪಕವಾಗಿ ನಿರ್ವಹಣೆಗಳನ್ನು ಮಾಡಿದರೆ ಇದರಿಂದ ಸಹ ನಾಟಿಗಿಂತ ಹೆಚ್ಚು ಅಥವಾ ನಾಟಿ ಕಬ್ಬಿನಷ್ಟೇ ಇಳುವರಿ ಪಡಿಬಹುದು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಒಳ್ಳೆಯದು ಡಾಕ್ಟರ್ SS ನೂಲಿ ಅವರೇ, ತಾವು ಇಲ್ಲಿವರೆಗೆ ಕುಳೆ ಕಬ್ಬಿನ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕುಳೆ ಕಬ್ಬಿನ ನಿರ್ವಹಣೆ ಕುರಿತು ಡಾಕ್ಟರ್ SS ನೂಲಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ರಾಮೇಶ್ವರ್ ಶಿರಬಡಗಿ. ಈಗ ಹಳಿಯಾಳ ತಾಲೂಕಿನ ಹನಗಾರದ ಶ್ರೀಧರ್ ಭಾಗವತ್ ಹಾಗೂ ಸಂಗಡಿಗರಿಂದ ಯಕ್ಷಗಾನದ ಪದಗಳನ್ನು ಕೇಳೋಣ. ರಾಮಚಂದ್ರ ಸಭೆಯ ಸೇರುತ್ತ ಭೂಮಿ ಪಾಲ ಹನಗಾರದ ಶ್ರೀಧರ್ ಭಾಗವತ್ ಹಾಗೂ ಸಂಗಡಿಗರ ಯಕ್ಷಗಾನದ ಪದಗಳನ್ನು ಕೇಳುತ್ತಿದ್ದೀರಿ. Love.